ಮನದಟ್ಟಾಯಿತು. ಉದಾಹರಣೆಗೆ ಗೋಧಿ ಮತ್ತು ಭತ್ತದಲ್ಲಿ ಗಿಡ್ಡ ತಳಿಗಳ ಪರಿಚಯ ಆಯಿತು. ಯೂರಿಯಾ, ರಂಜಕ, ಪೊಟ್ಯಾಷ್ ಈ ರೀತಿ ರಸಗೊಬ್ಬರಗಳ ಬಳಕೆ ಬಗ್ಗೆ, ಕೀಟನಾಶಕಗಳ ಬಗ್ಗೆ, ಹಸಿರು ತಾಂತ್ರಿಕ ಬಗ್ಗೆ ಏನೇ ಒಂದು ತಪ್ಪು ಒಪ್ಪುಗಳಿದ್ರು, ಇದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಅಭಿಪ್ರಾಯ ಇದ್ರೂ ಸಹ, ನೂತನ ತಂತ್ರಜ್ಞಾನಗಳು ಕೃಷಿ ಕ್ಷೇತ್ರದಲ್ಲಿ ಕಾಲಿಡಕ್ಕೆ ಹಸಿರು ಕ್ರಾಂತಿಯ ಒಂದು ಪ್ರಮುಖ ಕಾರಣ. ಉದಾಹರಣೆಗೆ ಅಲ್ಲಿ ಸಮಗ್ರ ಜಿಲ್ಲಾ ಅಭಿವೃದ್ಧಿ ಯೋಜನೆ, ಸಮಗ್ರ ಪ್ರದೇಶ ಅಭಿವೃದ್ಧಿ ಯೋಜನೆ, ಸುಧಾರಿತ ತಳಿಗಳ ಯೋಜನೆ, ಹೀಗೆ ಹಲವಾರು ಯೋಜನೆಗಳು ಬಂದದ್ರಿಂದ ನಮ್ಮ ದೇಶದಲ್ಲಿ ಒಂದು ಆಹಾರ ಕ್ರಾಂತಿ ಆಗೋದಕ್ಕೆ ಒಂದು ಸಹಾಯ ಆಯಿತು. ಅದರಿಂದ ನಮ್ಮ ದೇಶ ಒಂದು ಸ್ವಾವಲಂಬನೆಯನ್ನು ಪಡೆಯೋದಕ್ಕೆ ಸಹ ಸಹಾಯ ಆಯಿತು. ಇದರಿಂದ ಹೆಚ್ಚಿನ ಇಳುವರಿ ಪಡೆಯೋದಕ್ಕೂ ಸಹ ಆಯಿತು, ಮತ್ತು ರೈತರುಗಳು ಸಹ ಹೆಚ್ಚಿನ ಒಂದು ಆದಾಯ ಪಡೆಯೋದಕ್ಕೂ ಸಹ ಸಹಾಯ ಆಯಿತು. ಈಗ ಮುಖ್ಯವಾಗಿ ನಮ್ಮಲ್ಲಿ ಹಸಿರು ಕ್ರಾಂತಿ ಆಗಬೇಕು ಅಂದರೆ ಸುಧಾರಿತ ಕೃಷಿ ತಂತ್ರಜ್ಞಾನಗಳ ಅಳವಡಿಕೆನೇ ಮುಖ್ಯ ಅಂತ ತಾವು ಹೇಳಿದಿರಿ. ಈ ಸುಧಾರಿತ ಕೃಷಿ ತಂತ್ರಜ್ಞಾನಗಳು ಅಂದರೆ ಏನು ಅಂತೀರಿ? ಸುಧಾರಿತ ಕೃಷಿ ತಂತ್ರಜ್ಞಾನಗಳು ಅಂತ ಹೇಳಿದ್ರೆ ಯಾವುದೇ ಒಂದು ಹೊಸ ತಳಿ ಆಗಿರ್ಬೋದು, ವಿಷಯ ಆಗಿರ್ಬೋದು, ಉಪಕರಣ ಆಗಿರ್ಬೋದು, ವಸ್ತು ಇರ್ಬೋದು, ಬೆಳೆ ಇರ್ಬೋದು, ಅಥವಾ ಬೆಳೆ ಪದ್ಧತಿ. ಒಟ್ಟಿನಲ್ಲಿ ಅಂತ ಹೇಳಿದ್ರೆ ಈ ಹೊಸ ತಂತ್ರಜ್ಞಾನಗಳು ಹಾಲಿ ತಂತ್ರಜ್ಞಾನಗಳಿಗಿಂತ ಉತ್ತಮವಾಗಿರಬೇಕು, ರೈತರಿಗೆ ಹೆಚ್ಚಿನ ಇಳುವರಿ ಮತ್ತು ಆದಾಯ ನೀಡುವಂತಾಗಿರಬೇಕು, ಸ್ಥಳೀಯ ವಾತಾವರಣಕ್ಕೆ ಮತ್ತು ಪದ್ಧತಿಗಳಿಗೆ ಹೊಂದ್ಕೊಂಡಂಗಿರಬೇಕು, ಶ್ರಮ ಮತ್ತು ಸಮಯ ಕಡಿತಗೊಳ್ಳುತ್ತಾ ಇರಬೇಕು. ಉದಾಹರಣೆಗೆ ಇವನ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಕೃಷಿ ಉಪಕರಣಗಳಿದ್ದಾವಲ್ಲ, ಆ ಕೃಷಿ ಉಪಕರಣಗಳಿಂದ ಶ್ರಮ ಮತ್ತು ಸಮಯ ಕಡಿಮೆ ಆಗುತ್ತೆ, ಮತ್ತು ಅದು ಸುಲಭವಾಗಿ ಅರ್ಥವಾಗಿರುವಂತಿರಬೇಕು. ಅಂದರೆ ರೈತರು ಅದನ್ನು ಬೇಗ ಅರ್ಥ ಮಾಡಿಕೊಂಡು ಅವರು ಅಳವಡಿಸ್ಕೊಂಡಂಗೆ ಇರಬೇಕು, ಮತ್ತು ಕಡಿಮೆ ವೆಚ್ಚದಲ್ಲಿ ಅದು ಸಿಗೋಂಗಿರಬೇಕು. ಅಂದರೆ ನಮ್ಮ ದೇಶದಲ್ಲಿ ಜಾಸ್ತಿ ಸಣ್ಣ ಮತ್ತು ಅತಿ ಸಣ್ಣ ಇಳುವರಿ ರೈತರಿರೋದ್ರಿಂದ ಅವರಿಗೆ ಕೈಗೆಟುಕುವ ದರದಲ್ಲಿ ಇರಬೇಕು, ಮತ್ತು ಅಧಿಕ ಲಾಭ ನೀಡುವಂತಿರಬೇಕು, ಮತ್ತು ಬಹು ಉಪಯೋಗ ಇರಬೇಕು ಅಂತೇಳಿದ್ರೆ ಹುಡುಗಾದನೆಗೆ ಯಾವುದೇ ಒಂದು ರೈತ ಬಾಂಧವರು ನಾವು ಮನೆಗೆ ಹೋದರೆ ಕುಡ್ಲು ಅಂದರೆ ಕುಡುಗೋಲು ಸಿಗುತ್ತೆ, ಯಾಕೆಂತೇಳಿ ಅದು ಬಹು ಉಪಯೋಗಿ. ಆ ರೀತಿ ಬಹು ಉಪಯೋಗಿ ಇರುವಂಥ ಒಂದು ಕೃಷಿ ತಂತ್ರಜ್ಞಾನ ಏನಾದರೂ ಬಿಡುಗಡೆ ಆದರೆ ಅದನ್ನು ರೈತ ಬಾಂಧವರು ಬೇಗ ಅಳವಡಿಸ್ಕೊಳ್ತಾರೆ. ಅಂದರೆ ಮುಖ್ಯವಾಗಿ ಸುಧಾರಿತ ಕೃಷಿ ತಂತ್ರಜ್ಞಾನ ಅಂದರೆ ಅದು ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತಿರಬೇಕು, ಜೊತೆಗೆ ಈ ನಮ್ಮ ಪರಿಸರಕ್ಕೂ ಕೂಡ ಅದು ಸ್ನೇಹಿಯಾಗಿರಬೇಕು. ಮತ್ತು ರೈತರ ಏನು ಇವಾಗ ಹಾಲಿ ಅವರ ಒಂದು ಪದ್ಧತಿಗಳಿರ್ತವೆ, ಕೃಷಿ ಪದ್ಧತಿಗಳು ಅದಕ್ಕೆ ಹೊಂದಾಣಿಕೆ ಹಂಗಿರ್ತಾರೆ, ಅದು ಬೇಗ ಅಳವಡಿಕೆ ಆಗುತ್ತೆ ಭಾಗ ಇದ್ದಂಗಿರಬೇಕು. ಹೌದೌದು, ಹೊಸದಾದರೆ ಅದನ್ನು ಬೇಗ ಅವರು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಇರುವಂಥ ಒಂದು ತಂತ್ರಜ್ಞಾನಗಳನ್ನು ಆಗಲೇ ರೈತರು ಅಳವಡಿಸಿಕೊಳ್ಳುವಂಥ ಒಂದು ತಂತ್ರಜ್ಞಾನಗಳನ್ನೇ ಅಭಿವೃದ್ಧಿಪಡಿಸಿ ಅದನ್ನ ಉತ್ತಮ ತಂತ್ರಜ್ಞಾನವಾಗಿ ರೂಪುಗೊಳಿಸುವಂಥದ್ದು, ಮತ್ತು ಅವರಿಗೆ ಒಪ್ಪಿಗೆ ಆಗಬೇಕದು, ಅದು ಬಹಳ ಮುಖ್ಯವಾಗಿ ಬಹಳ ಮುಖ್ಯ. ಇನ್ನು ಮುಖ್ಯವಾಗಿ ಈ ಸುಧಾರಿತ ಕೃಷಿ ತಂತ್ರಜ್ಞಾನಗಳನ್ನು ವಿಜ್ಞಾನಿಗಳು ಹೇಗೆ ಬಿಡುಗಡೆ ಮಾಡ್ತಾರೆ ಅಂತೀರಿ? ಯಾವುದೇ ಒಂದು ಕೃಷಿ ತಂತ್ರಜ್ಞಾನನ ವಿಜ್ಞಾನಿಗಳು ಬಿಡುಗಡೆ ಮಾಡೋ ಮೊದಲು ಆ ತಂತ್ರಜ್ಞಾನಗಳ ಸ್ಥಳೀಯ ಮಟ್ಟದಲ್ಲಿ ಪರೀಕ್ಷೆ ಮಾಡ್ತಾರೆ. ಉದಾಹರಣೆಗೆ ಈ ವರ್ಷ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಉದ್ದಿನಲ್ಲಿ LBG 791 ಅನ್ನೋ ತಳಿನ ಬಿಡುಗಡೆಗೆ ಅಂಗೀಕರಿಸಲಾಗಿದೆ. ಈ ತಳಿ ಆಲಿ ತಳಿಗಿಂತ ಅಂದರೆ LBG 625 ಅಂದರೆ ರಶ್ಮಿ ಅಂತ ತಳಿ ಕರಿತೀವಿ, ಈ ತಳಿಗಿಂತ ಹೆಚ್ಚಿನ ಇಳುವರಿ ನೀಡುತ್ತೆ. ಅಂದರೆ ಎಕರೆಗೆ 3-4 ಕ್ವಿಂಟಾಲ್ ಹೆಚ್ಚಿಗೆ ಇಳುವರಿ ನೀಡೋ ಜೊತೆಗೆ ಹಳದಿ ಎಲೆ ನಂಜುರುವಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ. ಈ ಉದ್ದಿನ ತಳಿ ವಿಜ್ಞಾನಿಯು ಬಿಡುಗಡೆ ಮಾಡಿರುವಂಥ ತಳಿನ ಹೋಲಿಕೆ ತಳಿ ಜೊತೆಯಲ್ಲಿ ಮೊದಲಿಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ತಾಕುಗಳಲ್ಲಿ ಅಂದರೆ ಸಂಶೋಧನಾ ಕೇಂದ್ರದಲ್ಲಿ ಬೆಳೆಸ್ತಾರೆ. ಇಲ್ಲಿ ಹೊಸ ತಳಿ ಉತ್ತಮ ಫಲಿತಾಂಶ ನೀಡಿದರೆ ನಂತರ ಆ ತಳಿನ ಪ್ರಗತಿಪರ ರೈತರ ಜಮೀನಿನಲ್ಲಿ ಬೆಳೆಸ್ತಾರೆ. ಅವುಗಳಲ್ಲಿ ಇದಕ್ಕೆ ನಾವೇನಂತ ಹೇಳ್ತೀವಿ, ಕ್ಷೇತ್ರ ಪ್ರಯೋಗ ಅಂತ ನಾವು ಕರಿತೀವಿ. ಇಲ್ಲಿಯೂ ಸಹ ಆ ತಳಿ ಉತ್ತಮವಾದಂಥ ಫಲಿತಾಂಶ ನೀಡಿದ ಪಕ್ಷದಲ್ಲಿ ಆ ತಳಿನ ಬಿಡುಗಡೆ ಮಾಡೋದಕ್ಕೆ ಅದು ಸಿದ್ಧ ಅಂತ ನಾವು ಕರಿಬೋದು. ಪ್ರತಿ ವರ್ಷ ನಮ್ಮ ಇದರಲ್ಲಿ ನಡೆಯುವಂತ ವಲಯ ಸಂಶೋಧನಾ ಮತ್ತು ವಿಸ್ತರಣಾ ಕಾರ್ಯಾಗಾರದಲ್ಲಿ ಈ ಪ್ರಸ್ತಾವನೆಯನ್ನ ಆ ಸಂಬಂಧಪಟ್ಟಂತ ವಿಜ್ಞಾನಿಗಳು ಮಂಡಿಸ್ತಾರೆ. ಈ ಕಾರ್ಯಾಗಾರದಲ್ಲಿ ಅಂಗೀಕೃತವಾದ್ರೆ ಮಾತ್ರ ಆ ತಳಿ ಬಿಡುಗಡೆ ಆಗುತ್ತೆ. ಅದೇ ರೀತಿ ಯಾವುದೇ ತಂತ್ರಜ್ಞಾನನೂ ಸಹ ಅಲ್ಲಿ ನಾವು ಪ್ರಸ್ತಾವನೆಯನ್ನ ಸಂಬಂಧಪಟ್ಟ ವಿಜ್ಞಾನಿ ಮಂಡಿಸ್ತಾರೆ, ಅಲ್ಲಿ ಅದು ಅಂಗೀಕೃತ ಆದ್ರೆ ಮಾತ್ರ ಅದು ಬಿಡುಗಡೆ ಆಗುತ್ತೆ, ಇಲ್ಲಾಂದ್ರೆ ತಂತ್ರಜ್ಞಾನ ಬಿಡುಗಡೆ ಆಗೋದಿಲ್ಲ. ಈ ಕಾರ್ಯಾಗಾರದಲ್ಲಿ ವಿಜ್ಞಾನಿಗಳು, ಪ್ರಗತಿಪರ ರೈತರು ಮತ್ತು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಅಂತ ಹೇಳಿದ್ರೆ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ರೇಷ್ಮೆ, ಅರಣ್ಯ, ಪಶುಸಂಗೋಪನೆ ಈ ಎಲ್ಲ ಇಲಾಖೆ ಅಧಿಕಾರಿಗಳು ಅಲ್ಲಿ ಭಾಗವಹಿಸಿರ್ತಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪರಿಶಿಕ್ಷಲ್ಪಟ್ಟ ಹಾಲಿ ತಂತ್ರಜ್ಞಾನಗಳಿಗಿಂತ ಉತ್ತಮವಾದಂಥ ತಂತ್ರಜ್ಞಾನಗಳು ಮಾತ್ರ ಬಿಡುಗಡೆ ಆಗ್ತವೆ. ಓಹೋ, ಅಂದರೆ ತಂದುಕೊಡುವಂತಿರಬೇಕು. ಹೌದು ಹೌದು, ಅಂಥ ತಂತ್ರಜ್ಞಾನಗಳು ಮಾತ್ರ ಅಂಗೀಕಾರ ಆಗ್ತವೆ ಅಂತ. ಇವಾಗ ರೈತರದ್ದು ಯಾವ್ದೋ ಒಂದು ತಂತ್ರಜ್ಞಾನ ನೀವು ಕೇಳ್ಬೋದು, ಯಾವ್ದೋ ಒಂದು ರೈತರದ ಒಂದು ತಂತ್ರಜ್ಞಾನ ಇದು, ಅದನ್ನು ಸಹ ಬಿಡುಗಡೆ ಮಾಡ್ಬೋದಾ ಅಂತ. ರೈತರು ಕಂಡಿರುವಂತ ಯಾವ್ದೇ ತಂತ್ರಜ್ಞಾನ ಅದನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಇವಾಗ ತಮಗೆ ಹೇಳ್ದಾಗೆ ಪರೀಕ್ಷಿಸಿ ಮಾಡಾದ್ಮೇಲೆ ಆ ತಂತ್ರಜ್ಞಾನ ಉತ್ತಮ ಅಂತ ಹೇಳಿದ್ರೆ ಅದನ್ನು ಸಹ ನಾವು ಬಿಡುಗಡೆ ಮಾಡ್ಬೋದು. ಅಂದ್ರೆ ಕೃಷಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅದನ್ನ ಪರೀಕ್ಷೆ ಮಾಡಲಾಗುತ್ತೆ. ಹೌದೌದು, ಅದು ಉತ್ತಮ ಅಂತ ಕಂಡು ಬಂದಾಗ ಮಾತ್ರ ಅದನ್ನ ಬಿಡುಗಡೆ ಮಾಡಲಾಗುತ್ತೆ. ಹೌದೌದು, ನೇರವಾಗಿ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಇರಲ್ಲ. ಯಾಕಂದ್ರೆ ಅದು ಯಾವ ರೀತಿ ಅದು ಅದರ ಒಂದು ಇಳುವರಿ ಮಟ್ಟ ಏನು, ಅದು ಗುಣಮಟ್ಟ ಏನು ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡಬೇಕಾಗತ್ತಲ್ಲ. ಹಾಗಾಗಿ ಯಾಕಂದ್ರೆ ಇವತ್ತು ರೈತರು ಕೂಡ ಸಾಕಷ್ಟು ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ ಸ್ಥಳೀಯ ಮಟ್ಟದಲ್ಲಿ, ಅವುಗಳು ಕೂಡ ಈ ರೈತರ ತಂತ್ರಜ್ಞಾನಗಳಾಗ್ತವೆ ಅಂತೀರಿ. ಹೌದೌದು, ಅದನ್ನ ಏನಂತಾರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಪರೀಕ್ಷೆಗೆ ಪಟ್ಟಾದ್ಮೇಲೆ ಆ ತಂತ್ರಜ್ಞಾನ ಸಹ ನಾವು ನಮ್ಮ ಒಂದು ಇದರಲ್ಲಿ ಪ್ಯಾಕೇಜ್ ಅಂತ ಹೇಳ್ತೀವಿ, ಪ್ಯಾಕೇಜ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಅದರಲ್ಲಿ ನಾವು ಸೇರ್ಕೊಳ್ತೀವಿ. ಇನ್ನು ಈ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಮಾಹಿತಿ ಹೇಗೆ ಸಿಗುತ್ತೆ ಅಂತೀರಿ? ಕೃಷಿಗೆ ಸಂಬಂಧಪಟ್ಟಂತ ವಿಶ್ವವಿದ್ಯಾಲಯಗಳು ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಪದ್ಧತಿಗಳ ಪುಸ್ತಕಗಳನ್ನ ಪ್ರತಿ ವರ್ಷ ಹೊರ ತರ್ತಾ ಇರ್ತವೆ. ರೈತ ಬಾಂಧವರು ಅವುಗಳನ್ನ ಕೊಂಡು ಮನೇಲಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಇವು ರೈತ ಬಾಂಧವರಿಗೆ ರಾಮಾಯಣ ಮಹಾಭಾರತ ಬೈಬಲ್ಲು ಮತ್ತು ಕುರಾನ್ ಗ್ರಂಥಗಳಂತೆ. ಯಾಕಂದ್ರೆ ನಾನು ಇವಾಗ ತಮ್ಗಾಲೇ ತಿಳಿಸ್ದಾ ಹಾಗೆ ಇಲ್ಲಿ ಏನು ಪರೀಕ್ಷೆಗೆ ಒಳಪಟ್ಟಿರ್ತವೆ ಅಂತವನು ಮಾತ್ರ ನಾವು ಈ ಒಂದು ಪ್ಯಾಕೇಜ್ ಪ್ರಾಕ್ಟೀಸ್ ಅಲ್ಲಿ ಸೇರಿಸ್ತೀವಿ. ಹಾಗಾಗಿ ಇವನ್ನ ರೈತರು ಈ ಗ್ರಂಥನ ಅವ್ರ ಮನೇಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಮತ್ತೆ ಇವುಗಳು ಎಲ್ಲಿ ಸಿಗ್ತಾವಪ್ಪ ಅಂತ ಹೇಳಿದ್ರೆ ಆ ವಿಶ್ವವಿದ್ಯಾನಿಲಯಗಳ ಕೃಷಿ ತಂತ್ರಜ್ಞಾನ ಮಾಹಿತಿ ಘಟಕದಲ್ಲಿ ಸಿಗ್ತವೆ. ಕೆಲವೊಂದು ವಿಶ್ವವಿದ್ಯಾನಿಲಯಗಳು ಇವುಗಳ PDF ಫಾರಂ ಅನ್ನ ಮೊಬೈಲ್ ಆ್ಯಪ್ನಲ್ಲೂ ಸಹ ಸಿಗುವಂತೆ ಮಾಡಿರ್ತಾರೆ. ರೈತರು ಅವುಗಳನ್ನ ಡೌನ್ಲೋಡ್ ಮಾಡಿಕೊಂಡು ಸಹ ಉಪಯೋಗಿಸ್ಕೋಬಹುದು. ಇದಲ್ಲದೆ ಕೃಷಿ ವಿಜ್ಞಾನ ಕೇಂದ್ರಗಳು ಇವಾಗ ಜಿಲ್ಲೆಗೆ ಒಂದಂತ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ಮತ್ತೆ ವಿಸ್ತರಣಾ ಶಿಕ್ಷಣ ಘಟಕಗಳು ಸಹ ಇದ್ದಾವೆ. ಅವು ನೂತನ ತಂತ್ರಜ್ಞಾನಗಳ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸೋದಕ್ಕೆ ಪ್ರಾತ್ಯಕ್ಷಿಕೆಗಳನ್ನು ಸಹ ಹಮ್ಮಿಕೊಳ್ತಾರೆ. ರೈತ ಬಾಂಧವರು ಈ ಪ್ರಾತ್ಯಕ್ಷದಲ್ಲಿ ಭಾಗವಹಿಸಿ ಮಾಹಿತಿನ ಪಡ್ಕೊಳ್ಳಬಹುದು. ಮತ್ತೆ ಈ ಪ್ರಾತ್ಯಕ್ಷಿಕಗಳ ಬಗ್ಗೆ TV, ರೇಡಿಯೋ ಮತ್ತು ಪತ್ರಿಕೆ ಹಾಗೂ ನಿಯತಕಾಲಗಳಲ್ಲಿ ಪ್ರಕಟವಾದಂತ ಅಥವಾ ಬಿತ್ತರಗೊಳ್ಳುವಂತ ಯಶೋಗಾಥೆಗಳನ್ನ ನೋಡಿ ಅಥವಾ ಓದಿ ತಿಳ್ಕೊಳ್ಬಹುದು. ಉದಾಹರಣೆಗೆ ತಮ್ಮ ಕೇಂದ್ರದಲ್ಲೂ ಸಹ ಆಕಾಶವಾಣಿ ಕೇಂದ್ರದಲ್ಲಿ ಇವಂತ ಪ್ರಗತಿಪರ ರೈತರು ಏನು ಯಶೋಗಾಥೆಗಳನ್ನ ತಾವು ಬಂದು ಅವ್ರನ್ನ ಸಂದರ್ಶನ ಮಾಡ್ತೀರಿ ಅಂತ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲೂ ಸಹ ಅವರು ಭಾಗವಹಿಸೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಹಾಗಾದ್ರೆ ಈ ಆಧುನಿಕ ಬೇಸಾಯ ಪದ್ಧತಿಗಳು ಮತ್ತೆ ಈ ಆಧುನಿಕ ನಿರ್ವಹಣಾ ಪದ್ಧತಿಗಳನ್ನು ಅನುಸರಿಸುವಂಥ ರೈತರ ಪ್ರಮಾಣ ಎಷ್ಟು ಅಂತೀರಿ? ಈ ಆಧುನಿಕ ಬೇಸಾಯ ಪದ್ಧತಿಗಳು ಮತ್ತು ಆಧುನಿಕ ನಿರ್ವಹಣಾ ಪದ್ಧತಿಗಳನ್ನ ಅನುಸರಿಸುತ್ತಿರುವಂಥ ರೈತರ ಪ್ರಮಾಣವನ್ನು ಅತ್ಯಂತ ನಿಖರವಾಗಿ ಹೇಳೋದಕ್ಕೆ ಸಾಧ್ಯವಾಗದೆ ಇದ್ದರೂ ಸಹ ಇವರ ಪ್ರಮಾಣ %30-40% ಮಾತ್ರ. ಬಹುತೇಕ ರೈತರು ಪೂರ್ಣ ಪ್ರಮಾಣದಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳೋಕ್ಕೆ ಸಾಧ್ಯವಾಗಿರೋದಿಲ್ಲ. ಅಂದರೆ ಇನ್ನೂ ಸಾಕಷ್ಟು ಈ ಒಂದು ಶೇಕಡಾವಾರ ಪ್ರಮಾಣ ಹೆಚ್ಚಾಗುವಂಥ ಒಂದು ಅವಶ್ಯಕತೆ ಇದೆ ಅಂತೀರಿ? ಹೌದೌದು. ಅಂದರೆ ಈಗ ನಿಮ್ಮ ಪ್ರಕಾರ ಈ ಒಂದು ಆಧುನಿಕ ಬೇಸಾಯ ಪದ್ಧತಿಗಳು ಮತ್ತು ಈ ಆಧುನಿಕ ನಿರ್ವಹಣಾ ಪದ್ಧತಿಗಳನ್ನು ರೈತರು ಅನುಸರಿಸದೇ ಇರೋದಕ್ಕೆ ಪ್ರಮುಖ ಕಾರಣಗಳೇನು ಅಂತೀರಿ? ಇವ ನಮ್ಮ ರಾಜ್ಯದಲ್ಲಿ 1950 3.5 ದಶಲಕ್ಷ ಟನ್ಗಳಷ್ಟು ಅಂತ ಆಹಾರ ಉತ್ಪಾದನೆ ಆಗ್ತಾ ಇತ್ತು. ಇದು 2018 13.85 ದಶಲಕ್ಷ ಟನ್ಗಳಷ್ಟಾಯಿತು. ರಾಜ್ಯದ ಒಟ್ಟಾರೆ ಉತ್ಪಾದನೆಯನ್ನ ಪ್ರಾತ್ಯಕ್ಷಿಕ ತಾಲೂಕುಗಳಿಗೆ ಹೋಲಿಸ್ಕೊಂಡ್ರೆ ಅಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಂತ ಪ್ರಾತ್ಯಕ್ಷಿಕ ತಾಲೂಕುಗಳು ಮತ್ತೆ ಪ್ರಗತಿಪರ ರೈತರಲ್ಲಿ ಇರುವಂತಹ ಪ್ರಾತ್ಯಕ್ಷಿಕ ತಾಲೂಕುಗಳಿಗೆ ಹೋಲಿಸ್ಕೊಂಡ್ರೆ %30-40% ಅಂತರನ ನಾವು ಕಾಣಬಹುದು. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಶಿಫಾರಸು ಮಾಡಿದ ಅಂದ್ರೆ ಸುಧಾರಿತ ಅಥವಾ ಸಂಕರ್ಣ ತಳಿಗಳನ್ನ ರೈತರು ಬೆಳೆಸ್ತಾ ಇರುವಂತದ್ದು, ಪೋಷಕಾಂಶಗಳ ಅಸಮರ್ಪಕ ನಿರ್ವಹಣೆ, ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಸಿಗಳ ಸಂಖ್ಯೆ ಕಾಪಾಡದೇ ಇರೋದು, ಸಮಗ್ರ ಪೀಡ ನಿರ್ವಹಣೆ ಮಾಡದೇ ಇರೋದು, ಕೃಷಿ ಕಾರ್ಮಿಕರ ಕೊರತೆ, ಅಸಮರ್ಪಕ ನೀರು ನಿರ್ವಹಣೆ ಮತ್ತು ಸಕಾಲದಲ್ಲಿ ಕೃಷಿ ಪರಿಕರಗಳು ಅದರಲ್ಲೂ ಮುಖ್ಯವಾಗಿ ಬಿತ್ತನೆ ಬೀಜ ಸಿಗದಿರೋದು. ಬಿತ್ತನೆ ಬೀಜ ಸಿಗದೇ ಇರೋದು ಕೂಡ ಬಹಳ ಮುಖ್ಯವಾದಂತ ಕಾರಣ ಆಗುತ್ತೆ. ಹೌದು, ಸಕಾಲದಲ್ಲಿ ಸಿಗೋದಿಲ್ಲ ಮತ್ತೆ ಯಾವ ಕಾಲಕ್ಕೆ ನಾವು ಶಿಫಾರಸು ಮಾಡಿರ್ತೀವಿ ಆ ತಳಿಗಳು ಸಿಗೋದಿಲ್ಲ. ಮತ್ತೆ ನಾವು ಕೃಷಿ ಪ್ರಶಸ್ತಿ ವಿಜೇತ ರೈತರು ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಕಾರಣೀಭೂತ ಅಂಶಗಳನ್ನ ಕಂಡುಹಿಡಿಯೋದಕ್ಕೆ ಒಂದು ಸಂಶೋಧನೆಯನ್ನ ಕೈಗೊಂಡಿದ್ದು ಅಂತ ಹೇಳಿದ್ರೆ ಕೃಷಿ ಇಲಾಖೆ ನೀಡುವಂತಹ ಕೃಷಿ ಪಂಡತಿ ಪ್ರಶಸ್ತಿ ಇರ್ಬೋದು, ಅದೇ ರೀತಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ನೀಡುವಂತಹ ಕೃಷಿ ಪ್ರಶಸ್ತಿಗಳು. ಅಂತ ರೈತರುಗಳು ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಏನು ಕಾರಣ ಅಂತ ಇದಕ್ಕೆ ನಾವು ಒಂದು ಸಂಶೋಧನೆ ಕೈಗೊಂಡಿದ್ದು. ಆ ಸಂಶೋಧನೆಯಿಂದ ನಮಗೆ ಕಂಡುಬಂದದ್ದು ಅಂತ ಹೇಳಿದ್ರೆ, ಪ್ರಶಸ್ತಿ ವಿಜೇತ ರೈತರು ಸಕಾಲದಲ್ಲಿ ಎಲ್ಲ ಬೇಸಾಯ ಕ್ರಮಗಳನ್ನ ಅನುಸರಿಸ್ತಾ ಇರೋದು, ಮತ್ತು ಜೊತೆಗೆ ಸಮೂಹ ಮಾಧ್ಯಮಗಳು ಮತ್ತು ವಿಸ್ತರಣಾ ಕಾರ್ಯಕರ್ತರ ಜೊತೆ ನಿಕಟವಾದಂಥ ಸಂಪರ್ಕ ಇಟ್ಕೊಂಡಿರೋದು, ಮತ್ತು ನಿಯಮಿತವಾಗಿ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರಂತು. ಓಹೋ, ಈ ಮೂರು ರೀತಿಯಲ್ಲಿ ಅವರು ಬಹಳ ವಿಶೇಷವಾದ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ ಅಂತ ಹೇಳಿ. ಯಾಕಂದರೆ ಅವರು ವಿಜ್ಞಾನಿಗಳ ಜೊತೆಲಿ ಮತ್ತು ಸಮೂಹ ಮಾಧ್ಯಮಗಳ ಜೊತೆಲಿ ಅವರು ನಿಕಟವಾದ ಸಂಪರ್ಕ ಇಟ್ಕೊಂಡ್ರೆ ಹೊಸ ಹೊಸ ತಂತ್ರಜ್ಞಾನಗಳು ಯಾವ್ಯಾವ ಬಿಡುಗಡೆ ಆಗ್ತವೆ ಅದನ್ನು ಬೇಗ ಅವರು ಅಳವಡಿಸೋದಕ್ಕೆ ಸಹಾಯ ಆಗುತ್ತೆ. ಅಂದರೆ ನಿಮ್ಮ ಪ್ರಕಾರ ಈ ಆಧುನಿಕ ಬೇಸಾಯ ಪದ್ಧತಿಗಳು ಮತ್ತು ಈ ಆಧುನಿಕ ನಿರ್ವಹಣಾ ಪದ್ಧತಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಅನುಸರಿಸಬೇಕು ಅಂತ ಅಂದರೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅಂತೀರಿ? ಸೈನಿಕ ಮತ್ತು ರೈತ ನಮ್ಮ ದೇಶದ ಎರಡು ಕಣ್ಣುಗಳು. ಹೌದು, ಕೊಡುಗೈ ದಾನಿಯಾದಂಥ ರೈತ ಆಧುನಿಕ ಬೇಸಾಯ ಪದ್ಧತಿಗಳನ್ನು ತನ್ನ ಉಳಿವಿಗಾಗಿ ಅನುಸರೋದು ಅವಶ್ಯಕವಾಗಿದೆ ಮತ್ತು ಅನಿವಾರ್ಯವೂ ಸಹ ಆಗಿದೆ. ಆದ್ದರಿಂದ ರೈತ ಬಾಂಧವರು, ನಾನು ಇವಾಗಲೇ ತಿಳಿಸಿದಂತೆ, ಆಧುನಿಕ ಬೇಸಾಯ ಪದ್ಧತಿಗಳು, ಆಧುನಿಕ ನಿರ್ವಹಣಾ ಪದ್ಧತಿಗಳು ಮತ್ತು ಈ ಪೂರಕ ಕೈಪಿಡಿ ಪುಸ್ತಕಗಳನ್ನು ಕೊಂಡು ತಮ್ಮನೇಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಒಂದಷ್ಟು ವಿಶ್ವವಿದ್ಯಾಲಯಗಳು ಇವಾಗಲೇ ಮೊಬೈಲ್ ಆ್ಯಪ್ಗಳನ್ನು ಬಿಡುಗಡೆ ಮಾಡಿರ್ತವೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸಹ ಅವರು ಉಪಯೋಗಿಸ್ಬೋದು. ಮತ್ತು ಕೃಷಿಗೆ ಸಂಬಂಧಿಸಿದಂಥ ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೇಲಿ, ವಿಜ್ಞಾನಿಗಳ ಜೊತೇಲಿ ಮತ್ತು ವಿಸ್ತರಣಾ ಕಾರ್ಯಕರ್ತರ ಜೊತೇಲಿ ನಿಕಟವಾದಂಥ ಸಂಪರ್ಕ ಇಟ್ಕೊಳ್ಳೋದು ಒಳ್ಳೆಯದು. ಮತ್ತು ಆವಾಗವಾಗ ತರಬೇತಿ ಕಾರ್ಯಕ್ರಮನ ಅವರು ಆಯೋಜಿಸಿರ್ತಾರೆ, ಆ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ಆಧುನಿಕ ಕೃಷಿ ಪದ್ಧತಿಗಳ ಬಗ್ಗೆ, ನಿರ್ವಹಣಾ ಪದ್ಧತಿಗಳ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಇನ್ನಿತರೆ ತರಬೇತಿ ಸಂಸ್ಥೆಗಳು ಪ್ರಾತ್ಯಕ್ಷಿಕಗಳನ್ನು ಹಮ್ಮಿಕೊಂಡಿರ್ತವೆ, ಅಂಥ ಪ್ರಾತ್ಯಕ್ಷಿಕಗಳಲ್ಲಿ ಅವರು ಭಾಗವಹಿಸ್ಬೋದು. ಮತ್ತು ಸುಧಾರಿತ ಬಿತ್ತನೆ ಬೀಜನ ತಾವೇ ರೈತರುಗಳು ಉಪಯೋಗಿಸ್ಕೊಂಡು ಉಪಯೋಗಿಸ್ಬೋದು. ಅಂದರೆ ಸುಧಾರಿತ ತಳಿಗಳು, ಹೈಬ್ರಿಡ್ ತಳಿ ಅದಂತ ಹೇಳಿದ್ರೆ ಹೊರಗಡೆಯಿಂದ ತಗೊಬರ್ಬೇಕಾಗುತ್ತೆ, ಆದರೆ ಸುಧಾರಿತ ತಳಿಗಳಂದರೆ ಅವರು ಉಪಯೋಗಿಸ್ಬೋದು. ರೈತರನ್ನೇ ಅದನ್ನು ತಯಾರು ಮಾಡಿಕೊಂಡು ಮುಂದಿನ ಹಂಗಾಮಿಗೂ ಬಳಸ್ಕೋಬಹುದು, ಅವರೇ ಬಳಸ್ಕೋ. ಯಾಕಂದ್ರೆ ಮೊದಲೇ ರೈತ ಬಂಧು ಅದನ್ನು ಮಾಡ್ತಾ ಇದ್ರು, ಇವಾಗ ಅವರೇ ತಯಾರಿಸ್ಕೊಳ್ಳೋಂಥ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದನ್ನೇ ಅವರು ಉಪಯೋಗಿಸ್ಕೊಂಡ್ರೆ ಸಕಾಲದಲ್ಲಿ ಅವರು ಬಿತ್ತನೆ ಬೀಜನ ಉಪಯೋಗಿಸೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ರೈತರಿಗೆ ಚಿಕ್ಕ ಚಿಕ್ಕ ಪ್ಯಾಕ್ಗಳಲ್ಲಿ ಕೃಷಿ ಪರಿಕರಗಳು ಸ್ಥಳೀಯವಾಗಿ ಸಕಾಲದಲ್ಲಿ ಸಿಗುವಂತಾಗಬೇಕು. ಉದಾಹರಣೆಗೆ ಇವಾಗ ನಮ್ಮ ಭಾರತದಲ್ಲಿ ಇರುವಂಥ ಎಲ್ಲ ರೈತ ಬಾಂಧವರು ಸಣ್ಣ ಮತ್ತು ಹಸಿ ಸಣ್ಣ ರೈತರು, ಅಂದರೆ ಅವರ ಇಳುವಳಿ ಕಡಿಮೆ ಇರೋದ್ರಿಂದ ಅದಕ್ಕೆ ಸೂಕ್ತವಾದಂಥ ಪ್ಯಾಕ್ಗಳಲ್ಲಿ ಬಿತ್ತನೆ ಬೀಜನ ಇನ್ನೇನು ಪರಿಕರ ಸಿಗಬೇಕು. ಇವಾಗದಿಂದ ಕಾಲು ಎಕರೆಗೆ ಒಂದು ಬಿತ್ತನೆ ಬೀಜ, ಅರ್ಧ ಎಕರೆಗೆ ಬಿತ್ತನೆ ಬೀಜನ, ಅದೇ ರೀತಿ ಔತಿ ಸಿಂಪಡಣ ದ್ರಾವಣನೂ ಸಹ ಕಾಲು ಎಕರೆ ಅರ್ಧ ಎಕರೆ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ. ಯಾಕಂದರೆ ಅವರು ಒಂದು ಎಕರೆ ಸಿಗುವಂಥ ಪ್ರಮಾಣ ತಂದರೆ ಅದು ಅವರಿಗೆ ಅದು ಉಪಯೋಗ ಆಗೋದಿಲ್ಲ, ಹಾಗಾಗಿ ಅದನ್ನು ಉಪಯೋಗಿಸ್ಬೇಕಾಗತ್ತೆ. ಮತ್ತು ಅವ್ರು ಬೆಳೆದಂಥ ಬೆಳೆಗೆ ಉತ್ತಮ ಒಂದು ಮಾರುಕಟ್ಟೆ ಸಿಗಬೇಕು, ಮತ್ತು ಬೆಲೆನೂ ಸಹ ಸಿಗುವಂತಾಗಬೇಕು. ಒಟ್ಟಿನಲ್ಲಿ ರೈತ ಬಾಂಧವರು ಬುದ್ಧಿವಂತರಾಗಬೇಕು, ಅನಾವಶ್ಯಕ ವೆಚ್ಚನ ಕಡಿತಗೊಳಿಸಿ ತಾವು ಬದುಕಿ ದೇಶನ ಸಹ ಬದುಕೋಕ್ಕೆ ಮುಂದಾಗೋದು ಒಳ್ಳೆಯದು. ಅಂದರೆ ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದಾವೆ. ಮುಖ್ಯವಾಗಿ ತಾವು ಪ್ರಾತ್ಯಕ್ಷಿಕಗಳ ಮೂಲಕ ರೈತರಿಗೆ ತಂತ್ರಜ್ಞಾನಗಳನ್ನು ವರ್ಗಾವಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ರೀತಿ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸ್ತಾ ಇದ್ದಾರೆ. ರೈತರ ತರಬೇತಿ ಸಂಸ್ಥೆನೆ ಅಂತ ಇದೆ. ಹೌದೌದು, ವಿಶೇಷವಾಗಿ ರೈತರ ಒಂದು ಅನುಕೂಲಕ್ಕಾಗಿ. ಮತ್ತು ಅದ್ರ ಜೊತೆಗೆ ನಾವು ಆಕಾಶವಾಣಿಯಲ್ಲೂ ಸಹ ಈ ಕೃಷಿಕರಿಗೋಸ್ಕರನೇ ಎಷ್ಟೊಂದು ಕಾರ್ಯಕ್ರಮಗಳು ಹಾಕೊಂಡು ರೈತ ಬಾಂಧವರು ಬಿಡು ಮಾಡಿಕೊಂಡು ಅದು ಈ ಸಂಜೆ ಈ ಕಾರ್ಯಕ್ರಮ ಇರೋದ್ರಿಂದ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಸಂಜೆ ಈ ಕಾರ್ಯಕ್ರಮ ಇರೋದ್ರಿಂದ ತಪ್ಪದೇ ಈ ಒಂದು ಕಾರ್ಯಕ್ರಮ ನೋಡಿ ತಮ್ಮ ಜ್ಞಾನನ ಹೆಚ್ಚಿಗೆ ಮಾಡಿಕೊಂಡು ಆಧುನಿಕ ಕೃಷಿ ಪದ್ಧತಿಗಳನ್ನ ಅವರು ಅನುಸರಿಸಿಕೊಂಡು ಹೆಚ್ಚಿನ ಇಳುವರಿ ಮತ್ತು ಆದಾಯನ ಪಡೆದಕ್ಕೆ ಮುಂದಾಗಬೇಕು. ಜೊತೆಗೆ ಕೃಷಿ ವಿಶ್ವವಿದ್ಯಾಲಯಗಳು ಇವತ್ತು ಈ ಹಸ್ತಪತ್ರಿಕೆಗಳು ಬಹಳ ಅವನ್ನ ಉಚಿತವಾಗಿ ನೀಡ್ತಾ ಇರ್ತಾರೆ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಕಡೆ. ಅವನ್ನು ಕೂಡ ಸಂಗ್ರಹಿಸಿಟ್ಕೊಂಡು ಅದರಲ್ಲಿರುವಂಥ ಅಂಶಗಳನ್ನು ಅವರು ಮನನ ಮಾಡಿಕೊಂಡು ಅನುಸರಿಸೋದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಹಸ್ತಪ್ರತಿಗಳು ಮತ್ತು ಸಣ್ಣ ಪುಟ್ಟ ಮಡಿಕೆ ಪತ್ರಗಳು ಕಿರುವತ್ತಿಗೆಗಳು ಇರ್ತವೆ, ಅದನ್ನು ಸಹ ಮಾಡ್ಬೋದು. ಮತ್ತೆ ಇವಾಗ ಒಂದಷ್ಟು ನಿಯತಕಾಲಿಕೆಗಳು ಅದು ಸಹ ಬಿಡುಗಡೆ ಆಗ್ತಾ ಇರ್ತವೆ. ಅದನ್ನು ಸಹ ಅದಕ್ಕೆ ಅವರು ತಿಂಗಳಿಗೊಂದು, ಮೂರು ತಿಂಗಳಿಗೊಂದು, ಆರು ತಿಂಗಳಿಗೊಂದು ಬಿಡುಗಡೆ ಆಗುತ್ತೆ. ಅದಕ್ಕೆ ಅವರು ಚಂದಾದಾರರಾಗಿ ಅದರಿಂದ ಸಹ ಮಾಹಿತಿನ ಪಡ್ಕೋಬೇಕು. ಜೊತೆಗೆ ತಾವು ಈಗಾಗಲೇ ಮೊದಲೇ ತಿಳಿಸಿದಾಗೆ ಈ ಅಧಿಕ ಇಳುವರಿಗಾಗಿ ಕೈಪಿಡಿಗಳನ್ನು ಕೂಡ ಕೃಷಿ ವಿಶ್ವವಿದ್ಯಾಲಯಗಳು ಬಿಡುಗಡೆ ಮಾಡಿದ್ದಾವೆ. ಅವುಗಳನ್ನು ಕೂಡ ಕೊಂಡ್ಕೊಂಡಿಟ್ಟುಕೊಂಡವರು ಅದನ್ನು ಪರಿಶೀಲನೆ ಮಾಡ್ತಾ ಇರ್ಬೋದು. ಅವ್ರಿಗೆ ಯಾವಾಗ ಅನುಮಾನ ಬರುತ್ತೆ, ಏನು ಕ್ರಮ ಅನುಸರಿಸಬಹುದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಮಾಹಿತಿ ಪಡ್ಕೋಬೋದು. ಜೊತೆಗೆ ಇವತ್ತು ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ ಹೋಬಳಿ ಮಟ್ಟದಲ್ಲಿ, ಅಲ್ಲೂ ಕೂಡ ಕೃಷಿ ಇಲಾಖೆ ಅಧಿಕಾರಿಗಳು, ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಿರ್ತಾರೆ, ಅವರ ಸಂಪರ್ಕ ಇಟ್ಟುಕೊಂಡು ಈ ಉತ್ತಮವಾದಂಥ ತಂತ್ರಜ್ಞಾನವನ್ನು ಅವರು ಅಳವಡಿಸ್ಕೋಬೋದು ಅಂತ ಹೇಳ್ಬೋದು. ಹೌದು, ಮತ್ತು ಇವಾಗ ಏನಾಗಿದೆ, ಎಲ್ಲ ರೈತ ಬಾಂಧವರಲ್ಲೂ ಮೊಬೈಲ್ಗಳಿದ್ದಾವೆ. ಹಾಂ ಹೌದು, ಈ ಮೊದಲಾಗಿ ಇವಾಗ ಅವರು ತಾವು ಹೇಳ್ದಂಗೆ ರೈತ ಸಂಪರ್ಕ ಕೇಂದ್ರಕ್ಕೂ ಕೃಷಿ ವಿಶ್ವವಿದ್ಯಾನಿಲಯಕ್ಕೂ ಪದೇ ಪದೇ ಭೇಟಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೌದು, ಅವ್ರಿಗೆ ಯಾವ್ದಾರ ಒಂದು ರೋಗ ಬಂದಿದೆ, ಒಂದು ಕೀಟ ಬಂದಿದೆ ಅಂತ ಹೇಳಿದ್ರೆ ಅದನ್ನ ಫೋಟೋ ತೆಗೆದು ಅದನ್ನ ಕೃಷಿ ವಿಶ್ವವಿದ್ಯಾಲಯ ಅಧಿಕಾರಿಗಳಿಗೆ ವಿಜ್ಞಾನಿಗಳಿಗೆ ತಲುಪಿಸಿದ್ರೆ ಅವ್ರು ಅದನ್ನ ನೋಡಿ ಅದ್ರ ಮೂಲಕನೇ ಸಹ ಅವರು ಏನು ತೊಂದರೆ ಆಗಿದೆ, ಯಾವ ರೋಗ ಬಂದಿದೆ, ಯಾವ ಕೀಟ ಬಂದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಪರಿಹಾರ ನೀಡ್ತಾರೆ. ಹಾಗಾಗಿ ಈ ಮೊಬೈಲ್ ಬಳಕೆನ ನಾವು ಈ ನಿಟ್ಟಿನಲ್ಲೂ ಸಹ ನಾವು ಬಳಕೆ ಮಾಡ್ಕೊಂಡ್ರೆ ನಾವು ಹೋಗಿ ಆ ವಿಜ್ಞಾನಿಗಳ ಭೇಟಿ ಮಾಡುವಂಥ ಒಂದು ಸಮಯನೂ ಸಹ ಕಮ್ಮಿ ಆಗುತ್ತೆ, ಮತ್ತು ಸಕಾಲದಲ್ಲಿ ಒಂದು ನಿಯಂತ್ರಣ ಕ್ರಮ ಕೈಗೊಳ್ಳೋಕ್ಕೂ ಸಹ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಈ ಮಾಹಿತಿ ತಂತ್ರಜ್ಞಾನಗಳನ್ನ ನಾವು ಯಾವ್ಯಾವ ಮೂಲಕ ಎಲ್ಲೆಲ್ಲಿ ಸಿಗುತ್ತೆ ಅದನ್ನೆಲ್ಲ ಪಡ್ಕೊಂಡು ಅಳವಡಿಸ್ಕೊಂಡು ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ನಾವು ಮುಂದಾದರೂ ಒಳ್ಳೆಯದು. ರೈತ ಬಾಂಧವರೇ, ತಮಗೆ ಈ ಒಂದು ಸುಧಾರಿತ ಕೃಷಿ ತಂತ್ರಜ್ಞಾನಗಳ ಒಂದು ದೊರೆಯುವಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಶಿವರಾಮ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9972035456. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9972035456. ತುಂಬ ಸಂತೋಷ ಡಾಕ್ಟರ್ ಶಿವರಾಮ್ ಅವರೇ. ನಮ್ಮಲ್ಲಿ ಒಂದು ಕಾಲದಲ್ಲಿ ಬೇರೆ ದೇಶದಿಂದ ನಾವು ಆಹಾರವನ್ನು ತರಿಸ್ಕೊಳ್ತಾ ಇದ್ವಿ, ಅಷ್ಟೊಂದು ಆಹಾರದ ಕೊರತೆ ಇತ್ತು. ಆದರೆ ಇವತ್ತು ನಾವು ಬೇರೆ ದೇಶಗಳಿಗೆ ಅದನ್ನು ರಫ್ತು ಮಾಡುವಂಥ ಸ್ಥಿತಿಯಲ್ಲಿದ್ದೀವಿ. ಇದಕ್ಕೆ ಕಾರಣ ಮುಖ್ಯವಾದ್ದು ಅಂದರೆ ಈ ಹೊಸ ಹೊಸ ಕೃಷಿ ತಂತ್ರಜ್ಞಾನಗಳು ಬಂದು ನಮ್ಮ ರೈತರು ಅವುಗಳನ್ನು ಅಳವಡಿಸ್ಕೊಂಡು ಶ್ರಮದಿಂದ ಬೇಸಾಯ ಮಾಡಿದ್ದೇ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ತಾವಿವತ್ತು ಈ ಅಧಿಕ ಕೃಷಿ ಉತ್ಪಾದನೆಯಲ್ಲಿ ಸುಧಾರಿತ ಕೃಷಿ ತಂತ್ರಜ್ಞಾನಗಳ ಪಾತ್ರ ಎಂತಹದ್ದು, ಅವರು ಈ ಮಾಹಿತಿಗಳನ್ನು ಎಲ್ಲಿ ಪಡ್ಕೋಬಹುದು, ಇದರಿಂದ ಅವರಿಗೆ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಜಗದೀಶ್ ಅವರೇ. ಕೃಷಿ ಉತ್ಪಾದನೆಯಲ್ಲಿ ಆಧುನಿಕ ತಂತ್ರಜ್ಞಾನದ ಪಾತ್ರ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣೆ ಪ್ರಾಧ್ಯಾಪಕರಾದ ಡಾ ಕೆ ಶಿವರಾಮ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನೀಗ ಒಂದು ಜನಪದ ಗೀತೆ. ಯಾರಿವಳು ನಾರಿ ಶೃಂಗಾರಿ, ಯಾರಿವಳು ನಾರಿ ಶೃಂಗಾರಿ, ಯಾರಿವಳು ನಾರಿ ಶೃಂಗಾರಿ, ಬಯಲು ಬಂಗಾರಿ ಮುಂಚು ಮುಂಗಾರಿ ಹಂಗ ನಗಿ ಮಾರಿ, ಯಾರಿವಳು ನಾರಿ ಶೃಂಗಾರಿ, ಬಯಲು ಬಂಗಾರಿ ಮಿಂಚು ಮುಂಗಾರಿ, ಹಂಗ ನಗಿ ಮಾರಿ, ಹಂಗ ನಗಿ ಮಾರಿ, ಹಂಗ ನಗಿ ಮಾರಿ ಮಾರಿ, ಯಾರಿವಳು ನಾರಿ ಶೃಂಗಾರಿ. ಹೂ ಬಿಸಲ ಹೊನ್ನ ಮೈ ಬಣ್ಣ, ಹೂ ಬಿಸಲ ಹೊನ್ನ ಮೈ ಬಣ್ಣ, ಮಿಂಚು ಗುಡಿ ಗಣ್ಣ ಕುಕ್ಕತಾವ ಕಣ್ಣ ತೇಜದಲ್ಲಿ ಬಾರಿ, ಹೂ ಬಿಸಲ ಹೊನ್ನ ಮೈ ಬಣ್ಣ, ಮಿಂಚು ಗುಡಿ ಗಣ್ಣ ಕುಕ್ಕತಾವ ಕಣ್ಣ ತೇಜದಲ್ಲಿ ಬಾರಿ, ಮೈಸರಳ ಕ್ಯಾಜಿಗಿ ಹೊಡಿ, ಮೈಸರಳ ಕ್ಯಾಜಿಗಿ ಹೊಡಿ, ತೂಕತದ ಮುಡಿ ನಾಗರದ ಹೆಡಿ, ಮೈಸರಳ ಕ್ಯಾಜಿಗಿ, ಮೈಸರಳ ಕ್ಯಾಜಿಗಿ ಹೊಡಿ, ತೂಕತದ ಮುಡಿ ನಾಗರದ ಹೆಡಿ, ಗಂಧಗೂ ಬೀರಿ ಗಂಧಗೂ ಬೀರಿ, ಯಾರಿವಳು ನಾರಿ ಯಾರಿವಳು ನಾರಿ, ಯಾರಿವಳು ನಾರಿ ಶೃಂಗಾರಿ, ಬಯಲು ಬಂಗಾರಿ ಮಿಂಚು ಮುಂಗಾರಿ, ಹಂಗ ನಗಿ ಮಾರಿ. ಅಪರೂಪ ರೂಪ ಚಿತ್ತರತಿ ಅಪರೂಪ ರೂಪ ಚಿತ್ತರತಿ ಕಾಮಚರತತಿ ಮದನಗ ಜಗ್ಗತಿ ಬೆಳಗಿನ ಅಯ್ಯಾರಿ ಅಪರೂಪ ರೂಪ ಚಿತ್ತರತಿ ಕಾಮಚರತತಿ ಮದನಗ ಜಗ್ಗತಿ ಬೆಳಗಿನ ಅಯ್ಯಾರಿ ಬೆಳಗಿನ ಅಯ್ಯಾರಿ ಶುಕನೆದರು ರಂಬೆ ಸುಳಿದಂಗ ಶುಕನೆದರು ರಂಬೆ ಸುಳಿದಂಗ ಮಾಡಿ ತಪ ಭಂಗ ಶುಕನೆದರು ರಂಬೆ ಸುಳಿದಂಗ ಮಾಡಿ ತಪ ಭಂಗ ಹಿಡಿಸುತ್ತಾಳೆ ಗುಂಗ ಮಾಯದಲ್ಲಿ ದೂರಿ ಮಾಯದಲ್ಲಿ ದೂರಿ ಮಾಯದಲ್ಲಿ ದೂರಿ. ಬಾಳಪ್ಪ ಹುಕ್ಕೇರಿ ಅವರ ಧ್ವನಿಯಲ್ಲಿ ಜನಪದ ಗೀತೆ ಕೇಳಿದ್ರಿ. ಇದು ಇಂದಿನ ಕೃಷಿ ರಂಗ. ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. 6:51 ದೇಶಭಕ್ತಿ ಗೀತೆಗಳನ್ನು, ನಂತರ ಹಾಯಿದೋಣಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 7:45 ಸಮಾಚಾರ ದರ್ಶನ, 9:00 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಹಿನ್ನೆಲೆ ಗಾಯಕ ಪಿವಿ ಸ್ಪರ್ಶ ಅವರ ಪರಿಚಯ, ಸಂದರ್ಶಕರು ನಿರ್ಮಲಾ ಎಸ್. 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಸೋಮ್ಸಿಂಗ್ ಅವರ ಗಾಯನ ಹಾಗೂ ಮೋಹನ್ ಶ್ಯಾಮ್ ಶರ್ಮಾ ಅವರಿಂದ ಪಖವಾಜ್ ಕೇಳಲಿದ್ದೀರಿ. ಇಂದು ರಾತ್ರಿ 11:00 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಕಾರ್ಡ್ ಮಾಡ್ಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ ₹10, PVC ಕಾರ್ಡ್ಗೆ ₹35 ಕಟ್ಟಬೇಕು. ಸರ್, ABRK ಕಾರ್ಡ್ ಏನಾದ್ರು ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ ₹20 ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಡೀ ದೇಶದ ಜನತೆಗೆ ಗೊತ್ತಿದೆ, ರೈತರೇ ದೇಶದ ಬೆನ್ನೆಲುಬು. ಇಲ್ಲಿ ಸುಖಶಾಂತಿ ಹಸಿರು ಕ್ರಾಂತಿ ರೈತರಿಂದ